ಹನುಮಂತ್ ಹುಜನವರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ. ಇದರಲ್ಲಿ ಕೇಳೋಣ ಕೊರವಂಜಿ ಸನ್ನಿವೇಶ. ಅವ್ರ ಭಾಷೆ ನಮ್ ತಿಳಿದಾಗಿದ, ನಮ್ ಭಾಷೆ ಅವ್ರ ತಿಳಿದಾಗಿದ, ಅವ್ರ ಯಾರ ಅನ್ನೋ ಅಂತ ನಮ್ಗೆ ಗೊತ್ತಾಗವಲ್ದ್ರಿ. ಯಾಕ್ರಿ ಈ ಕಡೆ ಕೆಲ ಹೆಣ್ಮಗಳು ಈಕ ಯಾವ ಕಡೆ ಹೋಗ್ತಾರ್ರಿ? ಆಂಧ್ರ ಪ್ರದೇಶ. ತೆಲುಗು ದೇಶದವ್ರಿ? ತೆಲುಗು ಭಾಷೆ ಮಾತಾಡ್ತಾರ? ನೀ ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ್ರ ಅಂತ ಮಾತಾಡ್ತೀನಲ್ಲ ಮಾತಾಡ್ರಿ. ಏಮಮ್ಮ ಏನು ಈ ತೆಲುಗು ಭಾಷೆ ತಲಸಲೇದು? ಶುದ್ಧ ಕನ್ನಡದಲ್ಲಿ ಶಪ್ಪಮ್ಮ, ಶುದ್ಧ ಕನ್ನಡದಲ್ಲಿ ಶಪ್ಪು ಶಪ್ಪು. ನೀನು ಕುಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು. ನಿನಗೆ ತೆಲುಗು ಭಾಷೆ ತಿಳಿದಿಲ್ಲೇನು? ಎಲ್ಲಾ ಬರಿಕಿ ನಿನ್ನ ಕನ್ನಡ ಬರ್ತಾವ ಸಂಗಟ ಹುಡುಗಾಟ ಹೆಚ್ಚಿದ್ವಿ. ಅಮ್ಮ ನಾನು ಎಲ್ಲಾ ಭಾಷೆನೂ ಮಾತಾಡ್ತಾ ಇದ್ದೆ. ಎಲ್ಲಾ ಭಾಷೆ ಮಾತಾಡ್ತಿ? ಹೌದು. ಹಾಗಲ್ಲಮ್ಮ ನೀನು ಯಾರು? ನಾನು ನಿನ್ ಏನಂತ ಕರಿಬೇಕು? ನನ್ನ ಹೆಸರು ಏನು? ಹೆಸರು ಏನು ಹೇಳಿದ್ರ ಗೊತ್ತಾಗ್ತದಮ್ಮ? ಹೇಳ ನಾರಾಯಣ ನಾರಾಯಣ

ಸತ್ಯ ಭಾಮೆ ಹೌದಲ್ಲೇನ ನಿನ್ನ ದ್ವರಿಶಾನಿ. ಪರಮಂಜಿ, ಯಾವ ದ್ವಾರಾವತಿಯ ಪುರದ ಅರಸ? ಅರಸ ಯದುಕುಲ ಶಿರೋಮಣಿ, ಶಿರೋಮಣಿ ಶ್ರೀ ಕೃಷ್ಣನ ಅರ್ಧಾಂಗಿನಿ. ಅರ್ಧಾಂಗಿನಿ ಸತ್ಯ ಭಾಮ ಹೌದಲ್ಲ ನಿನ್ನ ದ್ವರಶಾನಿ? ಪರಮಂಜಿ, ಹೆಸರಲ್ಲ ಹೌದು ಹೌದು, ಆದ್ರೆ ಹೇಳೋದಲ್ಲ. ಯಾಕ ಅಲ್ಲ? ನೀವು ಕೆಟ್ಟ ಕೊರೆಯೋರ್ ಜಾತಿ, ತಿರ್ಕೊಳ್ತಿರೋ ಜಾತಿ. ಹಾಗೆಲ್ಲ ಮಾತಾಡಬಾರ್ದು. ಅಂದ್ರ ಈ ಮನೆ ನಡೆಸ್ಕೋತೀರಿ, ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ, ಆ ಮನೆ ಸುದ್ದಿ ಕೇಳ್ತೀರಿ, ಮುಂದಿನ ಮನೆ ಸುದ್ದಿ ಹಾಕೋತೀರಿ. ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ. ಇರ್ಲಮ್ಮ ಬಾ, ಶಾಣಕ್ಕಿದ್ದಿ. ಹೌದು, ಈಗ ನಾವು ಅಲ್ಲಿಗೆ ಹೋಗೋಣ ನಿನ್ನ ದರ್ಶಾನಿ ಮಂದಿರ. ಹಾ, ನಾನು ನಿನ್ನ ದ್ವರ್ಶಾನಿ ಮಂದಿರಕ್ಕೆ ಬರಬೇಕಾದ್ರೆ ದರ್ಶನವ್ರು ಕರ್ಶಾರ ಕರ್ಶಾರ. ಏನು ನಿನ್ನ ದ್ವರ್ಶಾನಿ ನನ್ನ ಕರ್ಶಾರ ಕರ್ಶಾರ ಅಲ್ಲಿಗೆ ಹೋಗೋಣ. ಏನಲ್ಲ, ಯಾಕೆ ಕರೆಸಿದಳೆ ಅನ್ನ ಲೋಕನಾಥನ ರಾಣಿ, ಯಾಕೆ ಕರೆಸಿದಳೆ ಅನ್ನ ಲೋಕನಾಥನ ರಾಣಿ, ನಾ ಹುಟ್ಟ ಬಡವಿ ಅತಿ ಸೌಭಾಗ್ಯದಡಿ ಯಾಕೆ ಕರೆಸ್ಯಾಳ. ಆ ನಿನ್ನ ದ್ವರ್ಶಾನಿ ದೊಡ್ಡ ರಾಜನ ಮಗಳು ಮಗಳು ಆಕಿ ದಿನಾಲು ಪಿತಾಂಬರು ಉಡವಾಕಿ ಉಡ್ತಾರ. ಇಂತ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ? ಕೊರಂಜಿ, ಈಗ ಸದ್ಯ ನಮ್ಮ ದ್ವರ್ಶಾನಿ ಅವ್ರ ಮಂದಿರ ಬರ್ಬೇಕಾದ್ರೆ ನೀ ಹರಕ ಸೀರೆ ಬರ್ಲಕ್ ವಾಲಂತೀಯ. ಹೌದು, ಈಗ ಸದ್ಯ ನಮ್ಮ ತಾವ್ರೆ ಹ್ಯಾಂಗ ಕೂತಾರ? ಶಕ್ತಿ ಪೂಜಾ ಕೂತಾರ. ಶಕ್ತಿ ಪೂಜಾ ಕೂತಾರ ಅನ್ಬೇಕಾದ್ರೆ ಪಿತಾಂಬರು ಉಟ್ಕೊಂಡು ಕೂತಾರನು? ಏ ಆಗಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರ್ಬೇಕು. ಮತ್ತೆ ಏನೇನು ಅಂತ ವಸ್ತ್ರ ಧಾರಣ ಮಾಡಿದ್ರೆ ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾರದ ಏನ ಅಡ್ಡಿಲ್ಲ ಬರ್ತೀಯಲ್ಲ. ಹಾಗಾದ್ರೆ ನನ್ನ ಕಂದ್ರ ಮೇಲೆ ಕೋಲಾಡುತ್ತ ಹೋಗಿ. ಅಲ್ಲಿ ಬರ್ಬೇಕಾದ್ರೆ ನಿನ್ನ ಕಂದ್ರ ಮೇಲೆ ಜೋಗ ಆಡ್ತಾ ಬರ್ತಿ. ಕೋಲಾಡ್ಕೋತ ಹೋಗಿ. ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲಮ್ಮ. ಕೋಲ್ ಅಂದ್ರೆ ಗುರುತಾಗ್ಲಿಲ್ಲ. ಆಗ್ಲಿಲ್ಲ ಭಗವಂತನ ನಾಮ ಸ್ಮರಣೆಯಲ್ಲಿ ಅದೇ ಒಂದು ಕೋಲ. ಕೋಲ್ ಅಂದ್ರೆ ಭಗವಂತನ ನಾಮ ಸ್ಮರಣೆ. ಅದರಲ್ಲಿ ಅಡಕಾಗ್ಯದ ಅಡಕಾಗ್ಯದ. ಅದಕ್ಕೆ ನೀನು ಕೋಲ್ ಆಡೋಂತೀಯ? ಆಡ್ಕೋತ ಹೋಗ್ಬಿಡ. ಯಾರು ಬೇಡ ಅಂತಾರ ಆಡ್ಲ, ನಡಿ ಹೋಗೋಣ. ದೇವಕ್ಕಿ ಉದರದಲ್ಲಿ ಜನಿಸಿದ ಜನಿಸಿದ ಸಿಂಹ ಅಂತೂ ಆರ್ದಿವಿ ಆರ್ದಿವಿ ನಿಮ್ ಮೇಲೆ ನನ್ನ ಕಂದ್ರೆ ಜೋಗಳಷ್ಟು ಪಾಡೋ ಜೋಗಳ ಪಾಡ್ತಿ. ಹೌದಾ? ಪಾಡಮ್ಮ ನಡಿ. ಹಾಗಾದ್ರೆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಕರವಂಜಿ. ಯಾಕ ಕಂದ್ರ ಜೋಗ ಪಡ್ಕೋತ ಬಂದಿಲ್ಲ? ಹೌದು, ಇದೇ ನೋಡಮ್ಮ ದ್ವರ್ಶಾನಿ ಅವ್ರ ಮಂದಿರ. ದ್ವರ್ಶಾನಿ ಅವ್ರ ಮಂದಿರ ಇದೇ. ನಾನು ಇಲ್ಲೇ ಕೂಡ್ತೀನಿ. ನಿನ್ನ ದ್ವರ್ಶಾನಿ ಹೇಳ ಕರವಂಜಿ ಬಂದಾಳ ಅಂತ. ಇಲ್ಲೇ ಇಲ್ಲೇ ಕೂಡ್ತಿಯಲ್ಲ? ಇಲ್ಲೇ ಸುಮ್ಮನೆ ಕೂಡ್ಬಂತ ಭಾಗದ ಹಂತ ಅಂತ ಬಿದ್ದ ಮಾಡ ಏನ ಕೈ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಅದನ್ನ ಹೇಳ್ತೀನಿ ಅಮ್ಮ ದ್ವರ್ಶಾನಿ ಅವ್ರ ಹೊರ್ರಿ ಯಾಕೆ ಕರವಂಜಿ ಬಂದಾಳ್ರಿ? ಅಮ್ಮ ಕಳಿಸುವಂತ ಕೊರವ ಎಲ್ರಿ? ಆಕೆ ಭಾಷಣಕ್ಕಿದ್ದಾಳ್ರಿ, ಸಾಕ್ಷಾತ್ ದೇವರಕ್ಕಂತ ಕೊರವಂಜ್ ಬಂದಾಳ್ರಿ. ನೀವು ಬರ್ರಿ ಹೊರಗ. ಬಂದೆ ಬರ್ರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡ 45, ಬೀದರ್ ಜಿಲ್ಲೆ ಒಳಗ 50, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಶೇಕಡ 10, ಯಾದಗಿರಿ ಜಿಲ್ಲೆ ಒಳಗ 40 ಮತ್ತು ಜೈರಾಬಾದ್ ತಾಲೂಕಿನೊಳಗ ಶೇಕಡ 60 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಜಲೆಯ ಮೇಲೆ ಶ್ರೀಲೋಲ ಮಲೆಯ ಬಡ್ಕಯ್ಯೋ ಮಾಸ್ತರ ಓ ಮಾಸ್ತರ ಅಲ್ರಿ ಇಲ್ಲ ಹಣವಾಗಲು ಬಂದಳು ಅವ್ರನ್ನ ಪರಿಚಯ ಮಾಡ್ಕೊಳಕ ಒಂದ್ ಮಾತನ್ನ ಅವ್ರು ಮಾತಾಡ್ಸಿದೆ ಅವ್ರು ಯಾವ ಭಾಷೆ ಮಾತಾಡ್ತಾರೋ ಅವ್ರು ನಮ್ಗೆ ತಿಳಿದಂಗೈತಿ ಅವ್ರ ಭಾಷೆ ನಮಗ್ ತಿಳಿದಂಗಾಗಿದೆ ನಮ್ ಭಾಷೆ ಅವ್ರು ತಿಳಿದಂಗಾಗಿದೆ ಅವ್ರು ಯಾರು ಅನ್ನೋ ಅಂತ ನಮ್ಗೆ ಗೊತ್ತಾಗವಲ್ರಿ ಯಾಕ್ರಿ ಈ ಕಡೆ ಹೆಣ್ಮಗಳು ಈ ಕಡೆ ಯಾವ ಕಡೆ ಹೋಗ್ತಾರ್ರಿ ಆಂಧ್ರ ಪ್ರದೇಶ ತೆಲುಗು ದೇಶ ತೆಲುಗು ಭಾಷೆ ಮಾತಾಡ್ತಾರ ನೀ ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ್ರೆ ಅಂತ ಮಾತಾಡ್ತೀನಲ್ಲ ಮಾತಾಡ್ರಿ ಏನಮ್ಮ ಏನು ಈ ತೆಲುಗು ಭಾಷೆ ತಿಳಿಸಲೇದು ಶುದ್ಧ ಕನ್ನಡದಲ್ಲಿ ಶೆಪ್ಪಮ್ಮ ಶುದ್ಧ ಕನ್ನಡದಲ್ಲಿ ಶೆಪ್ಪು ಶೆಪ್ಪು ನೀನು ಕುಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು ನಿನ್ನ ತೆಲುಗು ಭಾಷೆ ತಿಳಿದಿಲ್ಲ ಬರೀಕಿ ನಿನ್ನ ಕನ್ನಡ ಬರ್ತಾವ ನಮ್ ಸಂಗಟ ಹುಡುಗಾಟಕ್ಕೆ ಹಚ್ಚಿದ್ವಿ ಅಮ್ಮ ನಾನು ಎಲ್ಲಾ ಭಾಷೆನ ಮಾತಾಡ್ತಾ ಇದ್ದೆ ಎಲ್ಲಾ ಭಾಷೆ ಮಾತಾಡ್ತಿ ಹೌದು ಹಾಗಲ್ಲಮ್ಮ ನೀನು ಯಾರು ನಾನು ನಿನ್ ಏನಂತ ಕರಿಬೇಕು ನನ್ನ ಹೆಸರು ಏನು ಹೆಸರು ಏನು ಹೇಳಿದ್ರು ಗೊತ್ತಾಗ್ತದೆ ಅಮ್ಮ ಕೇಳು ನನ್ನ ನಾಮ ನಾರಾಯಣ ನನ್ನ ನಾಮ ನಾರಾಯಣ ನಾಮ ನಾರಾಯಣ ನಮ್ಮ ನಾಮ ನಾನು ಬಂದು ಕೊರವಂಜಿ ದಿನಮ್ಮ ಬಂದು ಕೊರವಂಜಿ ಹೌದು ಅಮ್ಮ ಬಾ ಸಂತೋಷ ಆಯ್ತು ಯಾಕೆ ನಮ್ ಕಡೆ ಬರುವಂತ ಕೊರವಂಜರ ವೇಷನ ಬೇರೆ ನೀವು ಬರುವಂತ ವೇಷನ ಬೇರೆ ಇಲ್ಲಮ್ಮ ಏ ನಿಮ್ಮ ಕಡೆ ಕೊರವಂಜಿಯವರು ಹೇಗಿರ್ತಾರ ನಮ್ ಕಡೆ ಬರುವಂತ ಕೊರವಂಜರ ವೇಷ ಹೇಗಿರ್ತದೆ ಹೇಗಿರ್ತದೆ 10-16 ಟೈಪ್ ಇದೊಂದು ಸೀರೆ ಹೌದು ಹರಕ ಕುಪ್ಪಸ ತಲೆ ಮೇಲೆ ಒಂದು ಬುಟ್ಟಿ ಬುಟ್ಟಿ ಕೈಯಲ್ಲಿ ಮಾರುದು ಜಬರಿ ಮಗಳ ಒಂದು ಸುಂಬಳ ಕೂಸ ಹೌದು ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುತ್ತಾ ಬರ್ತಾರಮ್ಮ ಏ ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬೇಡ ಕೊರವಂಜಿ ನಾನು ಅಲ್ಲ ಭಿಕ್ಷೆ ಬಿಡುವಂತ ಕೊರವಂಜಿ ಅಲ್ಲಮ್ಮ ಅಂತ ಕೊರವಂಜಿ ನಾನು ಅಲ್ಲ ಅಮ್ಮ ನೀನು ಎಂತ ಕೊರವಂಜಿ ದೇವಲೋಕದ ಕೊರವಂಜಿ ಇದ್ದೀನಿ ದೇವಲೋಕದ ಕೊರವಂಜಿ ಹೌದು ಎಲ್ಲಿ ದೇವಲೋಕ ಎಲ್ಲಿ ಭೂಲೋಕ ಹೌದು ಗಜ ಗಜಾಂತರ ಪುರಕದ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಯಾಗ ಬಂದಿ ದೇವಲೋಕದಿಂದ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಯಾವ ಪದ್ಧತಿಯಿಂದ ಬಂದಿ ಗಿರಿಯಿಂದ ಮೊದಲು ನಾನು ನಾರಾಯಣಪುರಕ್ಕೆ ಬಂದಿನಿ ನಾರಾಯಣಪುರಕ್ಕೆ ಬಂದಿ ನಾರಾಯಣಪುರದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಯಾಗ ಬಂದಿ ನಾನು ಕೇರಿ ಕೇರಿಯೊಳು ಆಡುತ್ತಾ ಮನೆ ಮನೆ ತಿರುಗುತ್ತಾ ಹೆಣ್ಣು ಮಕ್ಕಳಿಗೆ ಸುಖವಾಗುವಂತೆ ಶಕುನ ಸಾಮುದ್ರಿಕ ಹೇಳುತ್ತಾ ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬಂದೆ ನೋಡ ಇಲ್ಲಿಗೆ ಬಂದಿ ಅಮ್ಮ ಹೌದು ಬಾ ಶಣಕಿದ್ದು ಕರವಂಜಿ ನಿನ್ನ ಗುರುವಿನಲ್ಲಿ ಕಲ್ತಂತ ವಿದ್ಯೆ ಏನಾದ್ರು ನನ್ನ ಗುರುವಿನಲ್ಲಿ ಕಲ್ತಂತ ಮೂಲ ವಿದ್ಯೆ ಹೇಳಿದ್ರೆ ತಿರುಪತಿ ಭೂತ ಬಿಡಿಸಲು ಬಲ್ಲೆ ವೇದಾಳ ನಾವಲ್ಲೆ ಭೂತ ಬಿಡಿಸಲು ಬಲ್ಲೆ ವೇದಾಳ ಮತ್ತೆ ಅಮ್ಮ ಮಾತಾಡ ಮಾತಾಡದ ಮೋಕರನ್ನ ಮಾತಾಡದ ಕಂಬಲ್ಲೆ